ಈ ಟೈಮಲ್ಲಿ ಪೋಷಕಾಂಶಗಳನ್ನ ನೀಡಿದ್ರೆ ಅಕಸ್ಮಾತ್ ಯೂರಿಯಾನೇ ನೀಡಿಬಿಟ್ರೆ ಕೊಚ್ಚಿ ಹೋಗತಕ್ಕಂಥ ಸಾಮಾನ್ಯ ವರ್ತಿ ನೈಟ್ರೋಜನ್ ಸಿಗಲ್ಲ ಮತ್ತೆ ಅದೇ ಥರ ನಮಗೆ ಇಳುವರಿ ಅಂಶ ಆಗುತ್ತೆ ಆಗತ್ತೆ. ಆದ ಕಾರಣ ಏನು ಮಾಡಬೇಕು ಅಂದರೆ ಆ ಟೈಮಲ್ಲಿ ಸತತವಾಗಿ ಮಳೆ ಬರೋ ಟೈಮಲ್ಲಿ ಎರಡು ಬ್ಯಾಗ್ ಅಮೋನಿಯಂ ಸಲ್ಫೇಟನ್ನು ನೀಡಿದ್ದೆ ಆದರೆ ತುಂಬ ಅನುಕೂಲ ಆಗುತ್ತೆ. ಯಾಕೆ ಅಮೋನಿಯಂ ಸಲ್ಫೇಟ್ ನೀಡಬೇಕು ಅಂದರೆ ಅಮೋನಿಯಂ ಅಂದರೆ NH4 ಅಂತ ಅಂಶ, ಇದು ಧೀರಳವಾಗಿ ಗಿಡಗಳು ಹೀರ್ಕೊಳ್ತವೆ. ಆ ಸಮಯದಲ್ಲಿ ಇದು ಅಕಸ್ಮಾತ್ ಈ ಒಂದು ಅಮೋನಿಯಮನ್ನು ಡೈರೆಕ್ಟ್ ಆಗಿ ಹೀರ್ಕೊಂಡು ಅಂದರೆ ಕನ್ವರ್ಷನ್ ಬೇಕಾಗಿಲ್ಲ, ಇಲ್ಲಿ ಪರಿವರ್ತನೆ ಅವಶ್ಯಕತೆ ಇಲ್ಲ. ಈ ಟೈಮಲ್ಲಿ ಇದು ಧೀರಳವಾಗಿ ಹೀರ್ಕೊಂಡು ಎಲೆಗಳು ಹಸಿರಾಗಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಾಗಿ ತನ್ನ ಜೀವನವನ್ನು ನಿರೂಪಣೆ ಮಾಡಿಕೊಂಡು ಇದರ ಪೋಷಕಾಂಶಗಳನ್ನು ಹೀರಿಕೊಂಡು ಬದುಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕಾಫಿ ಬಿಡ ಇನ್ನು ಮ್ಯೂರೇಟ್ ಆಫ್ ಪೊಟ್ಯಾಷನ್ನು ಅವು ಹೀರ್ಕೊಳ್ತವೆ ಅಂದರೆ ನಮ್ಮ ಮಣ್ಣಲ್ಲಿ ಇದು ಕೊಚ್ಚಿ ಹೋಗಿರೋದ್ರಿಂದ ಇದನ್ನು ಹಾಕಿ ಇದನ್ನು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಕಾಫಿ ಬೆಳೆ. ಇನ್ನು ನಮಗೆ ಪ್ರಧಾನ ಪೋಷಕಾಂಶಗಳು ಅಷ್ಟೇ ಮುಖ್ಯನೋ ಅಥವಾ ಲಘು ಪೋಷಕಾಂಶಗಳು ಅಂತ, ಹಾಂ ಅವುಗಳ ಅವಶ್ಯಕತೆನೂ ಇರುತ್ತೋ ಈ ಮಧ್ಯ ಮಾನ್ಸೂನ್ನಲ್ಲಿ? ಸರ್ ಆ್ಯಕ್ಚುಲಿ ಎಲ್ಲ ಈಗ ನಾವು ಏನು ಹೇಳ್ತೀವಿ ಅಂದರೆ ಸಾಮಾನ್ಯವಾಗಿ ಎಲ್ಲ ಪೋಷಕಾಂಶಗಳು 16 ಪೋಷಕಾಂಶಗಳು ಅಂತ ಹೇಳ್ತೀವಿ. 16 ಪೋಷಕಾಂಶಗಳು ಅವಶ್ಯಕ ಬೇಕು. NPK ಅಂತ ಹೇಳ್ತೀವಿ, ಇದು ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಬೇಕಾಗತ್ತೆ. ಸೆಕೆಂಡರಿ ನ್ಯೂಟ್ರಿಯನ್ಸ್ ಸಲ್ಫರ್, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ ಅಂತ ಹೇಳ್ತೀವಿ, ಇವು ಅದಕ್ಕಿಂತಲೂ ಮಧ್ಯಮ ಪ್ರಮಾಣದಲ್ಲಿ ಬೇಕಾಗತ್ತೆ. ಸೂಕ್ಷ್ಮ ಪೋಷಕಾಂಶಗಳು ಹೇಳ್ತೀವಿ, ಮೈಕ್ರೋ ನ್ಯೂಟ್ರಿಯನ್ಸ್ ಹೇಳ್ತೀವಿ, ಇದು ಅದಕ್ಕಿಂತಲೂ ಸ್ಮಾಲ್ ಕ್ವಾಂಟಿಟಿಯಲ್ಲಿ ನಮ್ಗೆ ಬೆಳಗ್ಗೆ ಬೇಕಾಗತ್ತೆ. ಈ ಸಂದರ್ಭದಲ್ಲಿ ಪ್ರಸ್ತುತ ಸ್ಥಿತಿಯಲ್ಲಿ ಏನು ರೆಕಮೆಂಡ್ ಮಾಡ್ತಾ ಇದೀವಿ ಅಂದರೆ 1 kg 19-ಆಲ್ ಸಿಂಗಲ್ ಸೂಪರ್ ಫಾಸ್ಫೇಟ್, ಅದು 1 kg ಪೊಟ್ಯಾಷಿಯಂ ನೈಟ್ರೇಟ್, ಅದು 13.045 ಅನ್ನೋ ಅಂಶ ಇರತಕ್ಕಂಥ ಪೊಟ್ಯಾಷಿಯಂ ನೈಟ್ರೇಟನ್ನು 1 kg ಸೇರಿಸ್ತೀವಿ. ಅದ್ರ ಜೊತೆ ಜಿಂಕ್ ಸಲ್ಫೇಟ್ 500 ಗ್ರಾಮು, ಮ್ಯಾಗ್ನೀಷಿಯಂ ಸಲ್ಫೇಟ್ ಅದು 500 ಗ್ರಾಮು, ಬೋರೆಕ್ಸ್ ಅನ್ನ 250 ಗ್ರಾಮು, ಪಿನೋಪಿಕ್ಸ್ ಅದನ್ನು 50 ml ಅನ್ನ, ಅದ್ರ ಜೊತೆ ಈ ವೆಟ್ಟಿಂಗ್ ಏಜೆಂಟ್ ಅಂತ ಹೇಳ್ತೀವಿ, ಇದನ್ನೆಲ್ಲ ಮಿಶ್ರಣ ಮಾಡಿ ಇದನ್ನ 500 ಲೀಟರ್ ನೀರಿನಲ್ಲಿ ಕರಗಿಸಿ 2-3 ಬ್ಯಾರಲ್ ಅಂದ್ರೆ ನಾವು ಹೇಳ್ತೀವಿ 500 ಲೀಟರ್ ಐನೂರಿಂದ 600 ಲೀಟರ್ ಅನ್ನ ಶಿಫಾರಸನ್ನ ಮಾಡ್ತೀವಿ. ಇದು ಮೈಕ್ರೋ ನ್ಯೂಟ್ರಿಯನ್ಸ್ ಅನ್ನ ಸದೃಢವಾಗಿ ಮಾಡಿ ಕಾಫಿ ಬೆಳೆಯನ್ನು ಸದೃಢವಾಗಿ ಇಟ್ಕೊಂಡು ಇಳುವರಿನ ಜಾಸ್ತಿ ಕೊಡ್ತಕ್ಕಂಥ ಕಾರ್ಯವನ್ನು ಮಾಡುತ್ತೆ. ಇದು ಪೋಷಕಾಂಶಗಳ ನಿರ್ವಹಣೆಯಲ್ಲಿ ಈ ಸೂಕ್ಷ್ಮ ಪೋಷಕಾಂಶ ಅವಶ್ಯವಾಗಿ ಬೇಕಾಗುತ್ತೆ. ಅಂದ್ರೆ ಫ್ಲಾನೋಫಿಕ್ಸ್ ಅನ್ನು ಕೂಡ ನಾವು ಬೆರೆಸ್ಕೊಂಡು. ಹೌದು ಸರ್, ಹೌದು. ಇನ್ನು ಮುಖ್ಯವಾಗಿ ಮಾನ್ಸೂನ್ನ ಮಧ್ಯದಲ್ಲಿ ಇನ್ನೂ ಯಾವ್ಯಾವ ಕ್ರಮಗಳನ್ನು ಅನುಸರಿಸಿದರೆ ಒಳ್ಳೆಯದು ಅಂತೀರಿ? ಸಾಮಾನ್ಯವಾಗಿ ನಾವು ನೋಡುವುದಾದರೆ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಮಣ್ಣು ತುಂಬ ಹಸಿಯಾಗಿರುತ್ತೆ, ನೀರೆಲ್ಲ ತುಂಬಿಕೊಂಡಿರುತ್ತೆ, ವೆಟ್ ಪಿಟ್ ಸಿಚುವೇಶನ್ ಕ್ರಿಯೇಟ್ ಆಗಿರುತ್ತೆ. ಈ ಒಂದು ಸನ್ನಿವೇಶವನ್ನು ಹೊರಗೆ ಬರಬೇಕಾದ್ರೆ ನಾವು ಡ್ರೈನೇಜ್ ಸಿಸ್ಟಮನ್ನು ಕಂಪಲ್ಸರಿ ಮಾಡಬೇಕಾಗುತ್ತೆ. ಬಸಿ ವ್ಯವಸ್ಥೆಯನ್ನು ಮಾಡಬೇಕು. ಆ ರೂಟ್ ಝೋನಿಂದ ನೀರು ನಿಲ್ಲದ ಹಾಗೆ, ಆ ಬೇರು ನೀರಿನಲ್ಲಿ ನಿಲ್ಲದ ಹಾಗೆ ನಾವು ಒಂದು ಅಟ್ಮಾಸ್ಫಿಯರ್ ಅನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಬೇರಿನ ವಲಯದಿಂದ ಹೆಚ್ಚಾದಂತ ನೀರನ್ನ ಬಳಸು ತೆಗೆಯುವ ಅವಶ್ಯವಾಗಿ ಮಾಡಬೇಕಾಗತ್ತೆ ಸರ್. ಅದು ಮುಖ್ಯವಾಗಿ. ಎರಡನೇದಾಗಿ ನಾವು ಹೇಳಿದಾಗೆ 1 bag ಯೂರಿಯಾನ ಕೊಡಬೇಕಾಗತ್ತೆ, ಅದ್ರ ಜೊತೆಗೆ 1/2 bag ಮ್ಯೂರೇಟ್ ಆಫ್ ಪೊಟ್ಯಾಷ್ ಕೊಡಬೇಕಾಗತ್ತೆ. ಅಕಸ್ಮಾತ್ ಏನಾದರೂ ಜಾಸ್ತಿ ಮಳೆ ಬರುವ ಟೈಮಲ್ಲಿ ಬಿಡು ಇರಲ್ಲ ಅಂದ್ರೆ ಅಮೋನಿಯಂ ಸಲ್ಫೇಟ್ ಅನ್ನ 2 ಚೀಲವನ್ನು ಕೊಡಬೇಕು. ತದನಂತರ 1/2 bag ಮ್ಯೂರೇಟ್ ಆಫ್ ಪೊಟ್ಯಾಷ್ ಅನ್ನ ಸೇರಿಸಬೇಕು. ಇದರ ಜೊತೆಗೆ ಈಗ ಸ್ವಲ್ಪ ಬಿಡುವಿದೆ, ಈ ಟೈಮಲ್ಲಿ ನಾವು ಒಂದು ಸ್ಪ್ರೇಯನ್ನು ಮೈಕ್ರೋನ್ಯೂಟ್ರಿಯಂಟ್ ದ್ರಾವಣವನ್ನು ಶಿಫಾರಸನ್ನು ಮಾಡ್ತೀವಿ ಸರ್. ಇದರಿಂದ ಹೆಚ್ಚು ಇಳುವರಿ ಬರ್ತಕ್ಕಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಅಂದರೆ ಸರಿಯಾದಂಥ ಈ ಕಾಯಿಗಳು ಅಭಿವೃದ್ಧಿಯಾಗುವ ಪೋಷಕಾಂಶಗಳನ್ನು ನಾವು ಕೊಡಬೇಕಾಗುತ್ತೆ. ಅದು ಈ ಕಾಫಿ ಇಳುವರಿ ದೃಷ್ಟಿಯಿಂದ ಬಹಳ ಮುಖ್ಯ ಅಂತ ನಾವು ಹೇಳ್ತಿದ್ದೇವೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಕಾಫಿ ಬೆಳೆಯಲ್ಲಿ ಈ ಮುಂಗಾರಿನ ಮಧ್ಯದಲ್ಲಿ ಅಥವಾ ಮಿಡ್ ಮಾನ್ಸೂನ್ನಲ್ಲಿ ಪೋಷಕಾಂಶಗಳ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ SA ನದಾಫ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9485739336. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9485739336. ತುಂಬ ಸಂತೋಷ ಡಾಕ್ಟರ್ ನದಾಫ್ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಮುಂಗಾರಿನ ಮಧ್ಯದಲ್ಲಿ ಅಂದರೆ ಈ ಮಿಡ್ ಮಾನ್ಸೂನ್ ಅಂತ ಹೇಳ್ತೀವಿ, ಈ ಒಂದು ಸಮಯದಲ್ಲಿ ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ, ಇದರಿಂದ ಆಗುವಂಥ ಅನುಕೂಲಗಳೇನು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ತಮಗೂ ಮತ್ತು ನಮ್ಮ ಕಾಫಿ ಬೆಳೆಗಾರರಿಗೆ ನಮಸ್ಕಾರ ಸರ್. ರೈತ ಬಾಂಧವರೇ, ಇದುವರೆಗೆ ಮುಂಗಾರಿನ ಮಧ್ಯಂತರದಲ್ಲಿ ಪೋಷಕಾಂಶಗಳ ನಿರ್ವಹಣೆ ಈ ಕುರಿತು ಚಟ್ಟಳ್ಳಿಯ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳಾದ ಡಾ. SA ನದಾಫ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ.

ರಿಯಾಯಿತಿ ದರದ ಬೇವು ಲೇಪಿತ ಯೂರಿಯಾ ರಸಗೊಬ್ಬರನ ಜಿಲ್ಲೆಯಲ್ಲಿ ಕೃಷಿ ಅಲ್ಲದ ಇತರ ಚಟುವಟಿಕೆಗಳಿಗೆ ಅಕ್ರಮವಾಗಿ ಬಳಸ್ತಿರುವುದು ಕಂಡುಬಂದರೆ ಕೃಷಿ ಇಲಾಖೆಗೆ ಮಾಹಿತಿ ನೀಡುವಂಗೆ ಜಂಟಿ ಕೃಷಿ ನಿರ್ದೇಶಕರು ಪ್ರಕಟಣೆ ತಿಳಿಸಳು. ಅಸಾಧಾರಣ ಸಾಧನೆ ಮಾಡಿದ ಮಕ್ಕಳಿಗೆ ಜಿಲ್ಲಾ ಮಟ್ಟದ ಪ್ರಶಸ್ತಿಗೆ ಅರ್ಜಿನ ಕರೆದಳು. ಕ್ರೀಡೆ, ಕಲೆ, ಸಾಂಸ್ಕೃತಿಕ, ಸಂಗೀತ ಸೇರಿದಂತೆ ಇನ್ನಿತರ ಕ್ಷೇತ್ರದಲ್ಲಿ ಅಸಾಧಾರಣ ಸಾಧನೆ ಮಾಡಿ ಪ್ರತಿಭೆ ತೋರಿಸಿರುವ 5-18 ವರ್ಷದೊಳಗಿನ ಮಕ್ಕ ಅರ್ಜಿನ ಹಾಕಕ್ಕೆ. ಅರ್ಜಿ ಹಾಕಿಕೆ 15 ಆಖೇರಿ ದಿನ. ಜಾಸ್ತಿ ಮಾಹಿತಿಗೆ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನ ಉಪನಿರ್ದೇಶಕರ ಕಚೇರಿನ ಸಂಪರ್ಕಿಸಕ್ಕೆ. ಮಾದರಿ ಸೌರಗ್ರಾಮ ಯೋಜನೆಯಡಿ ಭಾರತ ಸರ್ಕಾರದ ಸೌರ ವಿದ್ಯುತ್ ಉತ್ಪಾದನೆ ಹೆಚ್ಚಿಸುವ ಗುರಿ ಹೊಂದಿಟ್ಟು ಎಂಎನ್ಆರ್ಐ ಮಾರ್ಗಸೂಚಿ ಪ್ರಕಾರ ಜಿಲ್ಲೆಯಲ್ಲಿ ಸೋಮರ್ಪೇಟೆನ ಬಿದರೂರು, ಚೌಡ್ಲು, ಪೊನ್ನಂಪೇಟೆನ ಕುಟ್ಟ, ಕುಶಾಲನಗರದ ಕೂಡುಮಂಗಳೂರು, ಕೂಡಿಗೆ, ವಿರಾಜಪೇಟೆ ತಾಲೂಕಿನ ಚೆನ್ನೈನಕೋಟೆ ಗ್ರಾಮಗಳನ್ನು ಪೊಟೆನ್ಷಿಯಲ್ ಕ್ಯಾಂಡಿಡೇಟ್ ಗ್ರಾಮಗಳಾಗಿ ಗುರುತಿಸಲಾಗಿತ್ತು. ಈ ಸಮಿತಿನ ಅಧ್ಯಕ್ಷರಾಗಿ ಜಿಲ್ಲಾಧಿಕಾರಿ, ಹಾಗೆ ಜಿಲ್ಲಾ ಪಂಚಾಯಿತಿ ಸಿಇಒ, ತಹಶೀಲ್ದಾರ್, ಸೆಸ್ಕ್ ಎಂಜಿನಿಯರ್ ಹಾಗೆ ಪಿಡಿಒಗ ಸದಸ್ಯರಾಗಿ ಕಾರ್ಯನಿರ್ವಹಿಸುವೆ ತಿಳಿ ಜಿಲ್ಲಾಧಿಕಾರಿಯು ತಿಳಿಸಳು. ಆಗಸ್ಟ್ 22 ಜಿಲ್ಲಾ ಉಸ್ತುವಾರಿ ಸಚಿವರ ಮುಂದಾಳತ್ವದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೆ ಕೃಷಿ ಇಲಾಖೆನ ಸಹಾಯಕದೊಟ್ಟಿಗೆ ಕಿರು ಆಹಾರ ಸಂರಕ್ಷಣಾ ಯೋಜನೆ ಬಗ್ಗೆ ಬೇರೆ ಬೇರೆ ಪಾಲುದಾರರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಜಿಲ್ಲಾ ಪಂಚಾಯಿತಿ ಸಭಾಬಾಡಲಿ ಆಯೋಜನೆ ಮಾಡಲು. ಆಸಕ್ತಿ ಇರುವ ಇದರ ಪ್ರಯೋಜನ ಪಡ್ಕೊಳ್ಳುವಂಗೆ ಕೃಷಿ ಇಲಾಖೆನ ಜಂಟಿ ನಿರ್ದೇಶಕರು ತಿಳಿಸಳು. ಡಿ ದೇವರಾಜ ಅರಸು ಅವರ 110ನೇ ಹುಟ್ಟಿದ ದಿನಾಚರಣೆಯ ತಾರೀಖು 20ರಂದು ಮಡಿಕೇರಿಪೇಟೆನ ಗಾಂಧಿ ಭವನದಲ್ಲಿ ಆಚರಿಸುವ ಬಗ್ಗೆ ಜಿಲ್ಲಾಧಿಕಾರಿ ವೆಂಕಟರಾಜ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ನಿರ್ಧರಿಸಲಾಯಿತು. ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಜಿಲ್ಲಾಡಳಿತ ವತಿಯಿಂದ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ಮೂಲಕ ಇಂದಿನ ತಾರೀಖು 15ರವರೆಗೆ 3 ದಿನಗಳ ಕಾಲ ಏರ್ಪಡಿಸಿರುವ ಹರ್ಘರ್ ತಿರಂಗ ಅಭಿಯಾನಕ್ಕೆ ಜಿಲ್ಲಾಧಿಕಾರಿ ವೆಂಕಟರಾಜು ಚಾಲನೆ ನೀಡಿ ಮಾತಾಡಿ, ಈ ಅಭಿಯಾನದಲ್ಲಿ ಭಾಗವಹಿಸಿದ ಎಲ್ಲವೂ ಹರ್ಘರ್ ತಿರಂಗ ಜಾಲತಾಣದಲ್ಲಿ ಸೆಲ್ಫಿನ ಹಂಚಿಕೊಡಕ್ಕೂ ಹೇಳ್ದು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ 2024ನೇ ಸಾಲಿಗೆ ಗೌರವ ಪ್ರಶಸ್ತಿಗೆ ಅರೆಭಾಷೆ ಸಂಸ್ಕೃತಿ ಸಾಹಿತ್ಯ ಕಲೆ ಮತ್ತು ಅಧ್ಯಯನ ಸೇರಿದಂತೆ ಇನ್ನಿತರ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಗಣ್ಯರಿಂದ ಅರ್ಜಿನ ಕರೆದಳು. ಎಲ್ಲ ವಿವರಗಳೊಟ್ಟಿಗೆ ಅರ್ಜಿ ಹಾಕಿಕೆ ಬರುವ ತಿಂಗಳ ತಾರೀಖು 11 ಆಖೇರಿ ದಿನ. ಜಾಸ್ತಿ ಮಾಹಿತಿಗೆ ರಿಜಿಸ್ಟರ್ ಕರ್ನಾಟಕ ಅರೆಭಾಷೆ ಅಕಾಡೆಮಿಯಿಂದ ಮಾಹಿತಿನ ತಕಣಕ್ಕೆ. ಕೊಡಗು ಜಿಲ್ಲಾಡಳಿತ ವತಿಯಿಂದ 79ನೇ ಸ್ವಾತಂತ್ರ್ಯ ದಿನಾಚರಣೆ ತಾರೀಖು 15ರಂದು ಹೊತ್ತಾರೆ 9 ಗಂಟೆಗೆ ಮಡಿಕೇರಿಪೇಟೆನ ಕೋಟೆ ಆವರಣದಲ್ಲಿ ನಡೆದಿದೆ. ಕೊಡಗು ಜಿಲ್ಲಾ ಯುವ ಒಕ್ಕೂಟ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೆ ಬೇರೆ ಬೇರೆ ಸಂಘಟನೆಗಳ ಕೂಡುಕೂಟಲಿ ತಾರೀಖು 23ರಂದು ಭಾಗಮಂಡಲದಲ್ಲಿ 33ನೇ ರಾಜ್ಯ ಮಟ್ಟದ ಕೆಸರುಗದ್ದೆ ಕ್ರೀಡಾಕೂಟನ ಆಯೋಜನೆ ಮಾಡಲು. ಕಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯದಲ್ಲಿ 2025-26ನೇ ಸಾಲಿನಲ್ಲಿ ಖಾಲಿರುವ 11ನೇ ತರಗತಿ ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಕ್ಕೆ ಅರ್ಜಿನ ಕರೆದಳು. ಅರ್ಜಿ ಹಾಕಿಕೆ ತಾರೀಖು 20 ಆಖೇರಿ ದಿನ. ಜಾಸ್ತಿ ಮಾಹಿತಿಗೆ ನವೋದಯದ ಪ್ರಾಂಶುಪಾಲರನ್ನು ಸಂಪರ್ಕಿಸಕ್ಕೆ. ಮಡಿಕೇರಿ ದಸರಾ ಬಹುಭಾಷಾ ಕವಿಗೋಷ್ಠಿಗೆ ಕವನ ವಾಚನ ಮಾಡಿಕೆ. ಆಸಕ್ತಿ ಇರುವ ಕವಿ ಕವಯಿತ್ರಿಗಳಿಂದ ಸ್ವಂತ ಬರೆದ ಕವನಗಳನ್ನು ಆಹ್ವಾನ ಮಾಡಲು. ಆಸಕ್ತಿ ಇರುವ ಬರುವ ತಿಂಗಳ 6ರೊಳಗೆ ಕವನಗಳನ್ನು ಕಳಿಸಕ್ಕೂ ತಿಳಿ ಪ್ರಕಟಣೆ ತಿಳಿಸಲು. ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಗೌರಿ ಗಣೇಶ ಚತುರ್ಥಿ ಆಚರಣೆನ ಪರಿಸರ ಸ್ನೇಹಿಯಾಗಿ ಆಚರಿಸಕ್ಕೂ ಹಾಗೆ ಸಾರ್ವಜನಿಕರು ಸರ್ಕಾರದ ಮಾರ್ಗಸೂಚಿನ ಅನುಸರಿಸಕ್ಕೂ ತಿಳಿ ಜಿಲ್ಲಾಧಿಕಾರಿ ವೆಂಕಟರಾಜ ತಿಳಿಸಳು. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಕೇಳಿದಿರಿ. ಪ್ರಾಯೋಜಕರು ಚೇರಂಬಾಣೆಯ ಪ್ರಗತಿಪರ ರೈತ ಮತ್ತು ಆಕಾಶವಾಣಿಯ ಗೆಳೆಯ ಬೈಮನ ರಘು ಮತ್ತು ಪತ್ನಿ ಮೀನಾಕ್ಷಿ, ಮಕ್ಕಳಾದ ಯಶವಂತ್, ವರಲಕ್ಷ್ಮಿ ಹಾಗೂ ಮೊಮ್ಮಕ್ಕಳಾದ ಹಿತಾ, ಶಿವಾನಿ, ನೂತನ್. ಕೇಳಿದರೆ ಮುಂದೆ ಕೆಲವು ಜಾಹೀರಾತುಗಳು. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಇಂಡಿಪೆಂಡೆನ್ಸ್ ಡೇ ಮೆಗಾ ಡಿಸ್ಕೌಂಟ್ ಸೇಲ್. ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಷಿನ್, ಕ್ಲಾತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಎಲ್ಲ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಖರೀದಿಗೆ 0% ಇಂಟರೆಸ್ಟ್ ನಲ್ಲಿ ಸಾಲ ಸೌಲಭ್ಯ, ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ರೀ, ಮದ್ವೆ ಫಂಕ್ಷನ್ಸ್ ಸುಮಾರಿದೆ, ನಿಮ್ಗೆ 5 ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ? ಅಯ್ಯಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವಾ? ಇಲ್ಲ, ವಿರಾಜಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವೆಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಕೆಟ್ರೆಡಿ ಕೊಡಗು,

ಸ್ವಾತಂತ್ರ್ಯ ನಾಳರ ಅದನ್ನೆಲ್ಲ ಪೊನ್ನಂಪೇಟೆಯ ಗೋಣಿಕೊಪ್ಪ ಕತ್ತನೆ ಸ್ಪಿರಿಟ್ ಆಫ್ ಫ್ರೀಡಂ ರನ್ ಕಾರ್ಬಾರ್ನ ಆಯೋಜನೆ ಮಾಡಿ ತಂದು ಗೋಣಿಕೊಪ್ಪ ಲಯನ್ಸ್ ಕ್ಲಬ್ರ ಅಧ್ಯಕ್ಷ ಚೆಪ್ಪುಡಿರ ಪಿ ಬೋಪಣ್ಣ ಅರಿಚಟಿತ್ತು. 43ನೇ ಕಾಲತ್ರ ಈ ಕಾರ್ಬಾರ್ಲಿ ಎಲ್ಲ ಭಯತಕಾರಕ್ಕೆ ಅವಕಾಶ ಕೊಡ್ತಿತ್ತು. ಇದೇ 15ನೇ ನಾಳಂಕೆ ಪೊಲಕ 6:30 ಪೊನ್ನಂಪೇಟೆ ಬಸವೇಶ್ವರ ತಿರಿಕೆಂಜ ಚಾಲನೆ ಕೊಡಪ್ಪ. ಗೋಣಿಕೊಪ್ಪ ಉಮಾಮಹೇಶ್ವರಿ ಪೆಟ್ರೋಲ್ ಬಂಕ್ಲಿ ಓಟ್ ಹಾಕಿರಿಯಪ್ಪ. ಭಯತರ ನಿರ್ಕಿ ಇಲ್ಲತೆ ಈ ಕಾರ್ಬಾರ್ಲಿ ನೋಂದಣಿ ಇಲ್ಲತೆ ನೇರ ಕೂಡಿಯಾಡೋಕೆ ಅವಕಾಶ ಉಂಟು. ಕಾರ್ಯದರ್ಶಿ ಮನಕಮ್ಮನೆ ಸೌಮ್ಯ ಬಾಲು ತಕ್ಕ ಪರಂದಿತ್ತು. ಕೊಡಗು ಎಜುಕೇಷನಲ್ ಪಿಂಜ ಸೋಷಿಯಲ್ ಸರ್ವಿಸ್ ಸಂಸ್ಥೆ ಕೊಡಗು ಡಿಸಿಸಿ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾ ಕೆನರಾ ಬ್ಯಾಂಕ್ ಪಿಂಜ ಟೌನ್ ಕೋಆಪರೇಟಿವ್ ಬ್ಯಾಂಕ್ರ ಕೂಟದಲ್ಲಿ ನಡಪು ಸ್ಪಿರಿಟ್ ಆಫ್ ಫ್ರೀಡಂ ರನ್ ಕಾರ್ಬಾರ್ಲು ಆಂಬ್ಯುಲೆನ್ಸ್ ಸೇವೆ ಪಿಂಜ ಉಪಹಾರ ವ್ಯವಸ್ಥೆ ಇಪ್ಪ ಅಂದು ಮಾಹಿತಿ ಕೊಡ್ತತ್ತು. ಈ ನೇರತ್ತು ಲಯನ್ಸ್ ಚಾರಿಟೇಬಲ್ ಟ್ರಸ್ಟ್ ಮುಖ್ಯಸ್ಥ ಪಟ್ಟಡ ಧನು ಉತ್ತಯ್ಯ ಖಜಾಂಚಿ ಐನಂಡ ಎಂ ಸೋಮಣ್ಣ ಕುಡಿಯಾಡಿ ತಿಂತು. ಭಾರತೀಯ ಅಂಚೆ ಇಲಾಖೆ ರಾದ ನಿಲ್ಲು ವಿಶ್ವ ಆನೆ ನಾಳು 2025 ಮಾರಿಪತ್ತು ವಿಶೇಷ ಅಂಚೆ